ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೂಪಕ ಗೀತೆ ಪದಗಳ ಸಾಂಸ್ಕೃತಿಕ ಮಹತ್ವ. ರಚನೆ ಡಾಕ್ಟರ್ ಎಂ ಜಿ ಬಿರಾದಾರ್. ಕೇಳಿ ರೂಪಕ ಗೀಗೆ ಪದಗಳ ಸಾಂಸ್ಕೃತಿಕ ಮಹತ್ವ. ಜಾನಪದ ಸಾಯೋದಿಲ್ಲ, ಅದು ಬದಲಾಗುತ್ತಲೇ ನಿರಂತರ ಹರಿವ ಜ್ಞಾನ ಪ್ರವಾಹ. ಜನಪದ ಸಾಹಿತ್ಯದಲ್ಲಿ ಗೀಗೆ ಒಂದು ಪ್ರಮುಖ ಪರಿಣಾಮಕಾರಿ ಹಾಡಿನ ಪ್ರಕಾರ. ಲಾವಣಿ ಇನ್ನಷ್ಟು ಪರಿಣಾಮಕಾರಿಯಾಗಲು ರೂಪಾಂತರಗೊಂಡು ಗೀಗೆ ಆದುದನ್ನು ಒಪ್ಪಲೇಬೇಕು. ಲಾವಣಿ ಉತ್ತರ ಭಾರತದ ಶಹರಿಯ ಇನ್ನೊಂದು ರೂಪವಾಗಿ ಮರಾಠಿಯ ಪೋವಾಡ ಮುಖಾಂತರ ಕನ್ನಡಕ್ಕೆ ಕಾಲಿಟ್ಟಿತೆಂಬುದು ಕೆಲವರ ವಾದವಾದರೆ ಇದು ಇಂಗ್ಲಿಷದ ಬ್ಯಾಲೆಟ್ದಿಂದ ಪ್ರೇರಿತ ಎನ್ನುವವರು ಇದ್ದಾರೆ. ಅದೇನೇ ಇರಲಿ, ಲಾವಣಿ ವೀರಕಥಾ ಸಂಘರ್ಷ ಪ್ರಸಂಗಗಳಿಗೆ ಸೀಮಿತವಾದ ವಸ್ತುವಿನಿಂದ ಕೂಡಿದ್ದು ಮಾತ್ರ ಸತ್ಯ. ಫ್ಲೀಟರು ಸಂಗ್ರಹಿಸಿದ್ದು ಬಹುತೇಕ ಲಾವಣಿಗಳನ್ನು. ಲಾವಣಿಯಿಂದ ಗೀಗಿ ರೂಪಾಂತರ ಕ್ರಿಯೆ ತಟ್ಟನೆ ಆದುದಲ್ಲ. ಚಿಟಿಕೆಯೊಂದಿಗಿನ ಒಂಟಿ ಲಾವಣಿ ಡಪ್ಪಿನೊಂದಿಗೆ ಬಯಲು ಲಾವಣಿಯಾಗಿ ಸುದೀರ್ಘ ಕಾಲ ಒಬ್ಬನೇ ಹಾಡುವ ಪ್ರಯಾಸವನ್ನನುಲಕ್ಷಿಸಿ ಮತ್ತೆ ಒಬ್ಬಿಬ್ಬರನ್ನು ಜೊತೆಗೂಡಿಸಿಕೊಂಡಾಗ ಅದು ಮೇಳಲಾವಣಿ ಎನಿಸಿಕೊಂಡಿತು. ಡಪ್ಪು ವಾದ್ಯದ ಬಳಕೆಯಿಂದಾಗಿ ಲಾವಣಿ ಡಪ್ಪಿನ ಹಾಡೆಂದು ಕರೆಯಿಸಿಕೊಂಡಿತು. ಆಗ ಮೇಳ ಸೇರಿದವರು ನಿಷ್ಕ್ರಿಯರೆನಿಸಬಾರದೆಂದು ಮೂಲ ಹಾಡುಗಾರ ಹೇಳಿದ್ದೆಲ್ಲ ಸತ್ಯ ಎಂದು ಹೂಂಗುಟ್ಟಲು ಜಿ ಅನ್ನುವ ರೀತಿಯಲ್ಲಿ ಜಿಯಾ ಜಿಯಾ ಜಿ ಎಂದು ರಾಗಲಾಪ ಮಾಡಹತ್ತಿದರು. ಜೊತೆಗೆ ಪಲ್ಲವನ್ನು ಪುನರುಕ್ತಗೊಳಿಸುವುದನ್ನು ರೂಢಿಸಿಕೊಂಡರು. ಅವರ ಬರಿಕೈಗೆ ತಾಳ ತುಂತಣಿಗಳು ಬಂದು ಇನ್ನೂ ಜೀವಕಳೆ ತುಂಬಿಕೊಂಡು ಹೌದಪ್ಪ ಶಭಾಷ್ ಎಂದು ಹುರುಪು ತುಂಬಿಸುತ್ತಾ ಅಧಿಕ ಸ್ವಾತಂತ್ರ್ಯ ಪ್ರಾಪ್ತರಾಗಿ ಹಿಮ್ಮೇಳದವರೆನ್ನುವ ಪಟ್ಟ ಗಿಟ್ಟಿಸಿಕೊಂಡರು. ಇದರಿಂದಾಗಿ ಪ್ರಮುಖ ಹಾಡುಗಾರನಿಗೆ ವಿಶೇಷ ಉಸಿರು ವಿಶ್ರಾಂತಿ ಪ್ರಾಪ್ತವಾಯಿತು. ಈ ಹಿಮ್ಮೇಳದವರ ತಾಳ ತುಂತುಣಿಯೊಂದಿಗಿನ ಈ ಜಿ ಪ್ರಾರಂಭದಲ್ಲಿ ಜಿಯಾ ಜಿಯಾ ಜಿ ಎಂದುದು ರಾಗಾಲಾಪಕ್ಕೆ ಸರಳವೆನಿಸಿತೋ ಏನೋ, ಅದು ಗೀಯಾ ಗೀಯಾ ಗಿ ಎಂದಾಗಿ ಅವು ಗೀಗಿ ಪದಗಳು ಎನಿಸಿಕೊಂಡವು. ಸೋ ಎನ್ನುವುದರಿಂದ ಸೋಬಾನೆ ಆದಂತೆ. ಭಕ್ತಿ ತನಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ದೂರ ಇಲ್ಲ. ಶಿವ ಸಾಮಾನ್ ಒಲಿಸುವುದಕ್ಕೆ ಮುಖ್ಯ ನಂಬಿಕೆನೇ ಕಾರಣ. ದಂಭಾಚಾರನೊಳಗ ತಪ್ಪಿಲರಣ್ಣ ಜನನ ಮರಣ ಈ ಕುಂಬಿನಿಯೋಳು ಕಾಣಲಾರೆ ದಿವ್ಯ ಚಾರಣ. ಹೇ ಪ್ರಾಣದಾಶ ಬಿಟ್ಟವರಿಗೆ ಪರಮೇಶ್ವರ ಸಿಗ್ತಾನೆ ಕರೆ. ಆಶನೇಗಿ ಅನಿಸಿಕೊಂಡು ಸತ್ಯಗಳು ಶರಣ ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ. ಸಿದ್ಧರಾಮನ ತಾಯಿ ತಂದೆ ಮುದ್ದಗೌಡ ಶುಕ್ಲಾ ದೇವಿ ಏ ಸ್ವನ್ನದಲ ಪೂರದಲ್ಲಿ ಅವರ ಮನಿತಾನ. ಭಾವಭಕ್ತಿಯಲ್ಲಿ ಸ್ತ್ರೀಯರ ರಾಜ್ಯ ಚಾಂಗುಣಿ ಸಮಾನ ತಪ್ಪಾರ್ಧ ಮಾಡುತ್ತಿದ್ರು ಜಂಗಂ ಭೋಜನ. ಗುರುಲಿಂಗ ಜಂಗಮ್ಮ ಅಂದ್ರ ಬಂಗಾರ ಕಣ್ಣಂಗ ಮಾಡುತ್ತಿದ್ರು ಗಂಗಾಧರನ ಸ್ಮರಣೆಯೋಳು ಬೇಗು ಬೆಳತಾನ ನಿತ್ಯ ಕೊಳತಿದ್ರು ಅನ್ನರ್ವಿ ವಸ್ತ್ರ ದಾನ. ವಿಜಯಪುರ ಜಿಲ್ಲೆಯ ಪಶ್ಚಿಮದ ಕೃಷ್ಣಾ ತೀರದ ಪ್ರದೇಶದಲ್ಲಿ ಜಿ ಪದದ ಬಳಕೆ ವಿಶೇಷವಾಗಿದ್ದು ಅಲ್ಲಿ ಜಿ ಪದ ಎಂದೇ ಹೇಳುತ್ತಿದ್ದರು. ವಿಜಯಪುರ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಗೀ ಪ್ರಾಧಾನ್ಯತೆ ಪಡೆದು ಗೀಗಿ ಪದಗಳೆಂದು ಪ್ರಖ್ಯಾತಿ ಪಡೆದವು. ಈಗ ಜನಪದರಲ್ಲಿ ಗೀಗಿ ಪ್ರಖ್ಯಾತ ಹಾಡಿನ ಪ್ರಕಾರವಾಗಿ ಪರಿಗಣಿತವಾಗಿದೆ. ವಿಜಯಪುರವನ್ನು ಕೇಂದ್ರವೆಂದು ಪರಿಗಣಿಸಿದ್ದರ ಕಾರಣವೆಂದರೆ ಅದರ ಪಶ್ಚಿಮ ಭಾಗ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಲಾವಣಿಕಾರರೇ ಅಧಿಕ ಸಂಖ್ಯೆಯಲ್ಲಿದ್ದರು. ಪೂರ್ವ ಭಾಗ ಗುಲ್ಬರ್ಗಾ ಬೀದರ್ ಪ್ರದೇಶದಲ್ಲಿ ಗೀಗಿಯದೇ ಪಾರುಪತ್ಯ. ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಿಬಿ ಇಂಗಳಗಿ ಗೀಗಿ ಪದಗಳ ಕೇಂದ್ರ ಸ್ಥಾನ. ಹಸನ್ ಸಾಬ್ ಆ ಹಳ್ಳಿಯಲ್ಲೊಂದು ಗೀಗಿ ಹಾಡುಗಾರರ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದ್ದ. ಹಸನ್ ಪ್ರಖ್ಯಾತ ಗೀಗಿ ಹಾಡುಗಾರ, ಕವಿ. ಅವನು ಕಟ್ಟಿದ ಹಾಡಿನ ಮೇಳಗಳ ಸಂಖ್ಯೆ 20ಕ್ಕೂ ಅಧಿಕ. ಇಂದು ಅವನ ಹೆಸರು ಹೇಳಿಯೇ ಡಪ್ಪಿನ ಮೇಲೆ ಛಾಪು ಹಾಕುತ್ತಾರೆ. ಅವನನ್ನು ಸಾವಿರ ಹಾಡಿನ ಸರದಾರ ಎಂದೇ ಎಲ್ಲರೂ ಬಣ್ಣಿಸಿ ಹಾಡಿದ್ದಾರೆ. ಅಲ್ಲದೆ ಅವನಿಗೆ ಸಾವಿರಾರು ಶಿಷ್ಯರು. ಈ ಹಸನನ ಹಾಡುಗಾರಿಕೆಗೆ ಮರುಳಾಗುವುದಿರಲಿ, ಅಂದು ನೈಜಾಮ್ ಇಲಾಖೆಯ ಗುಲ್ಬರ್ಗಾ ಬೀದರ್ ಜಿಲ್ಲೆಗಳಲ್ಲಿ ಹಲವಾರು ಗೀಗಿಕಾರರು ಮೇಳ ಕಟ್ಟಿಕೊಂಡು ಕನ್ನಡದಲ್ಲಿ ಹಾಡಿ ಜನಪದರನ್ನು ಜಾಗೃತಗೊಳಿಸಿದರು. ಸ್ವತಃ ಹಸನ್ ತನ್ನ ಮೇಳದೊಂದಿಗೆ ಪುಣೆ, ಮುಂಬೈ, ಸೋಲಾಪುರ, ಹೈದರಾಬಾದ್ಗಳಲ್ಲಿ ಕನ್ನಡದ ಗೀಗಿ ಜಯಂಕರಿಸಿ ಬಂದುದು ಇತಿಹಾಸ. ಹಸನನ ಹಾಡು ಕೇಳಿ ಹೈದರಾಬಾದ್ ಕರ್ನಾಟಕದಲ್ಲಿ ಹಲವಾರು ಮುಸ್ಲಿಂ ಗೀಗಿಕಾರರು ಹಾಡು ಕಲಿತು ಈ ಹಾಡಿನ ಸಂಪ್ರದಾಯವನ್ನು ನೈಜಾಮ್ ಕಾಲದಲ್ಲೇ ಬೆಳೆಸಿಕೊಂಡು ಬಂದರು. ಈ ದೃಷ್ಟಿಯಿಂದ ಹಸನನ ಗೀಗಿಕಾರರ ಫೌಜು ಮಾಡಿದ ಕನ್ನಡ ಸೇವೆ ಎಂದು ಸ್ಮರಿಸುವಂತದ್ದು. ಈ ಗೀಗಿ ಪದ ಹರದೇಶಿ ನಾಗೇಶಿ ಹೆಸರಿನ ಎರಡು ಪಂಗಡಗಳಾಗಿ ಬೆಳೆದು ಬಂದುದು ಇನ್ನೊಂದು ವಿಶೇಷ. ಗಂಡಿನ ಮೇಲ್ಮೈ ಸಾರುವವರು ಹರದೇಶಿಯಾದರೆ ಹೆಣ್ಣು ಹೆಚ್ಚು ಎಂದು ವಾದಿಸುವವರು ನಾಗೇಶಿ. ಇವಕ್ಕೆ ತುರಾಯಿ, ಕಲ್ಲಿ ಎಂದು ಹೇಳುತ್ತಾರೆ. ಹಸನ್ ಸಾಬನ ಬಹುತೇಕ ಶಿಷ್ಯಂದಿರು ನಾಗೇಶಿ ಪಂಥದವರಾದರೂ ಒಂದೇ ವಿಚಾರದ ಏಕತಾನತೆಯನ್ನು ಕಳೆಯಲು ಸ್ವತಃ ಹಸನನೇ ಹರದೇಶಿ ಅಂದರೆ ಗಂಡು ಹೆಚ್ಚು ಎನ್ನುವ ಮೇಳಗಳನ್ನು ಕಟ್ಟಿ ಪ್ರೋತ್ಸಾಹಿಸಿದನಂತೆ. ಅದರಿಂದಾಗಿ ಎರಡೂ ಪಂಥದ ಮೇಳಗಳಲ್ಲಿ ನಾ ಮೇಲು ನಾ ಮೇಲು ಎನ್ನುವ ತುರುಸಿನ ಸ್ಪರ್ಧೆ ಏರ್ಪಟ್ಟು ಸವಾಲ್ ಜವಾಬದ ವಿಶೇಷ ಹಾಡುಗಳು ಹುಟ್ಟಿಕೊಂಡು ಗೀಗಿ ಇನ್ನೂ ಹುಲಸಾಗಿ ಬೆಳೆದು ಅಧಿಕ ಜನರಂಜನೀಯವಾದವು. ಒಂದೇ ವೇದಿಕೆಯ ಮೇಲೆ ಎರಡೆರಡು ಮೇಳಗಳು ಪಾಲ್ಗೊಳ್ಳುವಂತಾಯಿತು. ಹಸನನ ಸಮಕಾಲೀನ ಸ್ಪರ್ಧಾಳುವಾದ ಖಾಜಾ ಸಾಬ್, ಅನಂತರ ಬಂದ ಕಡ್ನಿಕಲ್ಲಪ್ಪ ಮೊದಲಾದವರು ಪ್ರಖ್ಯಾತ ಹರದೇಶಿ ಹಾಡುಗಾರರಾಗಿದ್ದರು. ಶರಣ ಮಾಡಿ ಹೇಳುವೇನು, ಆಯ್ ಕರುಣ ಇಟ್ಟು ಕೇಳಿರಣ್ಣ ಆದ ವರ್ತಮಾನ. ಶರಣ ಅಂದವರಿಗೆ ಮರಣ ಇಲ್ರಿ ಮರ್ಯಾದಿ ದೂರ್ತಾನೆ. ತಾವು ಚಿತ್ತಿಟ್ಟು ಕೇಳಿರಣ್ಣ ಶಿವನಾಮದ ಭಜನ. ಏ ದರುಣಿ ಮ್ಯಾಲ ಉದ್ಭವಿಸಿ ಮರಣ ರಹಿತರನಸಿಕೊಂಡ್ರು, ಜಗ ಉದ್ಧಾರ ಮಾಡಿ ಹೋದ್ರು ಜಗದ ಜೀವನ. ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವನ. ಏ ಸತ್ಯ ಶರಣರ ಕತೆ ನೀವು ಚಿತ್ತಿಟ್ಟು ಕೇಳಿರ. ಏ ಹತ್ತೆಂಟು ಮಂದಿ ಕಳ್ಳರ ಟೋಳಿ ಇತ್ರಿ ಊರಾಗ, ತಮ್ಮ ತಮ್ಮ ಒಳಗ ಮಾತಾಡ್ತಾರು ಯಾರು ಇಲ್ದಾಗ. ಗಂಟ ಬಾಳಿದ್ದಂಗ ಕಾಣಸಾದ ಶರಣರ ಮನ್ಯಾಗ. ಏ ಬಂದ ಮಂದಿಗೆಲ್ಲ ಶರಣ ತೊಂದ್ರೆ ಇಲ್ದಂಗುಣು ಸ್ಥಾನ. ಗ್ವಾಡಿ ಒಡೆದು ದ್ರವ್ಯ ತರನು ಇಂದಿನ ರಾತ್ರಾಗ. ಇಷ್ಟು ಮಾತಾಡ್ಕೊಂಡು ಹೋಗಿ ನಿಂತೋ ಶರಣರ ದೊಡ್ಡಾಗ. ಶರಣ ನಿದ್ರಿ ಗಣ್ಣಗ ಯದ್ದ ಕೂತು ಹಿಂಗ ವಿಚಾರ ಹಾಕತಾರ ತಮ್ಮ ಮನದಾಗ. ಹತ್ತ ಒಂಟ ಕಾಣಸ್ತಾದಂತ ತಿಳಿದಾರ ಮನಸ್ಸೀಗ. ಪೂಜಕ ಪತ್ರಿ ಪುಷ್ಪ ತರಬೇಕಂತ ವಾದ್ರ ದೊಡ್ಡಾಗ. ಕತ್ಲದೊಳಗ ಹೋಗುದುರಾಗ ಹಿತ್ಲದೊಳಗ ನಿಂತೀರಪ್ಪ. ಯಾಕೋ ತಮ್ಮ ಯಾಕ ನಿಂತಿರಿ ಇಂತ ಕತ್ಲಾಗ. ನಿಮ್ಗ ಏನ್ ಬೇಕು ಸಂಶಯ ಇಲ್ಲ ಹೇಳರು ನನಗ. ಏ ಏನು ಹೇಳುವುದೈತ್ರಿ ತಮಗ ಕರಕಳ್ಳರು ಇದ್ದೀವಿ ಈಗ. ಸಮಯ ಸಾರಿಸಿ ಬಂತು ಸಿಕ್ಕಿರಿ ಕೈಯಾಗ ಗಂಟ ಬಾಳ ಇದ್ದಂಗ ಕಾಣಿಸ್ತೈತ್ರಿ ನಿಮ್ಮ ಮನ್ಯಾಗ ಅಪ್ಪ ಅಷ್ಟು ಎಲ್ಲ ತಂದ ಕೊಡ್ರಿ ನಮ್ಮ ಕೈಯಾಗ. ಸ್ತುತಿ ಗೀಗಿ ಪ್ರತಿ ಹಾಡಿನ ಭಾಗವಲ್ಲ, ಅದು ಹಾಡುಗಾರನ ಪದಾರಂಭದ ದೈವಿ ಪ್ರಾರ್ಥನೆ ಮಾತ್ರ. ಪ್ರತಿ ಹಾಡುಗಾರ ತನ್ನ ಆರಾಧ್ಯ ದೈವವನ್ನು ಸ್ತುತಿಸುತ್ತಾನೆ. ಲಾವಣಿ ಗೀಗಿ ಪದಗಳ ರಾಚನಿಕೆ ಕ್ರಿಯೆಯಲ್ಲಿ ಹೇಳಿಕೊಳ್ಳಬಹುದಾದಂಥ ವ್ಯತ್ಯಾಸಗಳೇನೂ ಇಲ್ಲ. ಪಲ್ಲ, ಕೂಡು ಪಲ್ಲ, ಚೌಕುಗಳಲ್ಲಿ ಎರಡು ವಿಭಜನೆಗೊಳ್ಳುತ್ತವೆ. ಹಾಡಿನ ವಿಷಯ ವ್ಯಾಪ್ತಿಗನುಗುಣವಾಗಿ ಚೌಕುಗಳ ಸಂಖ್ಯೆ ಹೆಚ್ಚು ಕಡಿಮೆಯಾಗುತ್ತದೆ. ಇನ್ನು ಹಾಡುಗಾರನ ಸೌಲಭ್ಯಕ್ಕಾಗಿ ಏರು, ಇಳುವು, ದುಮಾಲಿ ಎಂಬ ಮಾರ್ಗದರ್ಶನ ಹಾಡುಗಾರನಿಗೆ ಸೂಚನೆಗಳಾಗಿ ಉಕ್ತವಾಗಿರುತ್ತವೆ. ಇನ್ನು ಛಂದಸ್ಸು ಹಾಡಿಕೆಯಲ್ಲಿರುತ್ತದೆ ಹೊರತು ಹಾಡಿನಲ್ಲ. ಪ್ರತಿ ಹಾಡಿನ ಆರಂಭದಲ್ಲೊಂದು ಸಖಿ ಪದ್ಯವಿದ್ದು ಮುಕ್ತಾಯದಲ್ಲಿ ಖ್ಯಾಲಿ ಪದ್ಯವಿರುತ್ತದೆ. ಸಮಕಾಲೀನ ವಿಷಯಾಭಿವ್ಯಕ್ತಿಯ ಈ ಪದ್ಯಗಳು ಕಾವ್ಯಮಯವಾಗಿದ್ದು ಹಾಡಿನ ಆರಂಭ ಅಂತ್ಯವನ್ನು ಸೂಚಿಸುವಂತಿದೆ. ಹಲವಾರು ಜನ ಸೇರಬಹುದಾದ ವಿಸ್ತಾರವಾದ ಬಯಲಿನಲ್ಲಿ ಪೂರ್ವಾಭಿಮುಖವಾಗಿ ಹಲಗೆಗಳ ಪುಟ್ಟ ಅಟ್ಟ ನಿರ್ಮಿಸುತ್ತಾರೆ. ಮೇಳದಲ್ಲಿ ಮೂರು ಜನ ಡಪ್ಪು, ತಾಳ, ತುಂತುಣಿ ಅವರ ಕೈಯಲ್ಲಿ. ಡಪ್ಪು ಬಾರಿಸುವ ಪ್ರಮುಖ ಹಾಡುಗಾರನಿಗೆ ಹಾಡು ಪೂರ್ಣ ಬಾಯಿಪಾಠ, ಪ್ರಸಂಗಾವಧಾನ ಅಲ್ಲಲ್ಲಿ ಬದಲಾವಣೆಯ ಸ್ವಾತಂತ್ರ್ಯ. ತಾಳ ತುಂತುಣಿಯ ಹಿಮ್ಮೇಳದವರು ಪಲ್ಲವಿಯನ್ನು ಪುನರುಕ್ತಗೊಳಿಸುತ್ತಾ ಗೀಯ ಗೀಯ ಗೀ ಎಂದು ರಾಗಾಲಾಪ ಮಾಡುತ್ತಾ ನಡುನಡುವೆ ಹಾಸ್ಯ ವಿಡಂಬನೆಯ ಚಟಾಕಿ ಸಿಡಿಸಿ ಜನರನ್ನು ಎಚ್ಚರಿಸುತ್ತಿದ್ದರು. ಈ ಹಾಡುಗಳು ರಾತ್ರಿ 10 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೆ ಸಾಮಾನ್ಯವಾಗಿ ನಡೆಯುತ್ತಿದ್ದರು. ವಿಶೇಷ ಪ್ರಸಂಗಗಳಲ್ಲಿ ಸವಾಲ್ ಜವಾಬ್ ಸ್ಪರ್ಧೆ ಏರ್ಪಟ್ಟು 2-3 ರಾತ್ರಿ ಈ ಹಾಡಿಕೆ ನಡೆದದ್ದು ಉಂಟು. ಇನ್ನೊಂದು ವಿಶೇಷವೆಂದರೆ ಗೀಗಿ ಪದದ ಮೂಲದ ರಚನೆ ಹಾಡುಗಾರನ ಜಾಣ್ಮೆ ಅನುಭವಕ್ಕನುಗುಣವಾಗಿ ಪ್ರಸಂಗಾನುಸಾರ ಬದಲಾಗುತ್ತಲೇ ಹೋಗುತ್ತದೆ. ಪದವಿಟ್ಟಳಿಸದ ಅಗ್ಗಳಿಕೆ ಇವರದಲ್ಲ. ಅದರಲ್ಲಿ ಸಮಕಾಲೀನ ವಿಷಯ ವಿಚಾರ ಸೇರಿಸಿ ಹಾಡನ್ನು ಹೆಚ್ಚು ರಂಜನೀಯಗೊಳಿಸುವ ಹೆಗ್ಗಳಿಕೆ ಇವರದು. ಅದಕ್ಕೇ ಹೇಳುವುದು ನಿತ್ಯ ಬದಲಾಗುತ್ತಾ ಸದಾ ಚಲನವಾಗಿರುವುದೇ ಜನಪದದ ಜಾಯಮಾನ ಎಂದು. ಗೀಗಿ ಪದಗಳು ಜನಪದ ಮನರಂಜನೆಯ ಜೊತೆಗೆ ಲೌಕಿಕ ನೀತಿ, ದೈವಿ ಭಕ್ತಿ, ಆಧ್ಯಾತ್ಮಿಕ ಅರಿವು, ಸಾಮಾಜಿಕ ಸ್ವಾಸ್ಥ್ಯ ಕುರಿತಂತೆ ಅನಕ್ಷರಸ್ಥರಿಗೆ ಸಾಕಷ್ಟು ಸಂಸ್ಕಾರ ನೀಡುವಲ್ಲಿ ಯಶಸ್ವಿಯಾಗಿವೆ. ಜನಮನದ ಶುದ್ಧೀಕರಣಕ್ಕೆ ಅವುಗಳ ಕೊಡುಗೆ ಅಪಾರ. ಹಲವು ಹಾಡುಗಳು ಅನುಭವದೆತ್ತರಕ್ಕೇರಿ ಬ್ರಹ್ಮಾಂಡ, ಪಿಂಡಾಂಡ ಕುರಿತಂತೆ ವೈಚಾರಿಕ ನೆಲೆಯನ್ನೇ ನಿರ್ಮಿಸುವಂತಿವೆ. ಗೀಗಿ ಹಾಡುಗಾರರು ವಿಶೇಷವಾಗಿ ಮುಸ್ಲಿಂ ಧರ್ಮೀಯರಾದರೂ ಶರಣ ಸಂಸ್ಕೃತಿಯ ಸಂಪರ್ಕದಲ್ಲಿದ್ದವರು. ಬಹುಸಂಖ್ಯಾತ್ ಸಮಕಾಲೀನ ಸಮಾಜದ ರೀತಿ ನೀತಿ ತತ್ವ ಸಿದ್ದಾಂತಗಳನ್ನು ಅನುಸರಿಸಿ ಅನುಭವಿಸಿ ಅನುಭಾವದ ಚಿಂತನಶೀಲರಾಗಿದ್ದರೆಂಬುದಕ್ಕೆ ಅವರ ಹಾಡುಗಳೇ ಸಾಕ್ಷಿ. ಆ ದೇವ, ಈ ದೇವ, ಮಾದೇವರೆನ್ನದೆ ಎಲ್ಲ ದೇವರಿಗೂ ಬಾಗಿದವರು. ಹೀಗೆ ಗೀಗೀಕಾರರು ಲೌಕಿಕಾನುಭವದ ಜೊತೆಗೆ ಪುರಾಣ, ವಚನೋಕ್ತಿ ಎಷ್ಟೋ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಅವರ ಕುರಿತೋದದ ಪಾಂಡಿತ್ಯ ಗೀಗಿ ಪದಗಳಲ್ಲಿ ಅವರ ಜೀವನಾಸಕ್ತಿಯನ್ನು ಪ್ರದರ್ಶಿಸುತ್ತದೆ. ಪಾರ್ವತಿಗೆ ಪತಿಯಾದಿ ಪರದೇಶಿಗೆ ಗತಿಯಾದಿ ಪರಮ ಭಕ್ತರ ಜಾತಿಯಾದೆ ಪರತಾರ ಪರಮೇಶ್ವರ ಹೌದು ತಂದೆ ಪರತಾರ ಪರಮೇಶ್ವರ ಏ ಸೃಷ್ಟಿ ಒಡೆಯ ಚಾಲಕನಾದಿ ನಿಷ್ಠವಂತರ ಪಾಲಕನಾದಿ ಅಷ್ಟಾದಿಶದ ಮಾಲಕನಾದಿ ಜಗದೀಶ್ವರ ತಂದೆ ಜಗದೀಶ್ವರ ಆ ತ್ರಿಶೂಲ ಕೈಯಾಗ ಹಿಡದಿ ತ್ರಿಪುರ ಸಂವರ ಮಾಡಿರಿ ಆ ತ್ರಿಶೂಲ ಕೈಯಾಗ ಹಿಡದಿ ತ್ರಿಪುರ ಸಂವರ ಮಾಡಿದಿ ತೃತೀಯ ಕಣ್ಣಿಲೆ ಕಾಪಾಡಿದಿ ದಿನ ಬಂದು ದಯಾ ಸಾಗರ ಹೌದು ತಂದೆ ದಿನ ಬಂದು ದಯಾ ಸಾಗರ ಏ ಮೃಗ ಚರ್ಮ ಹುಟ್ಟಿದಿ ಬಿಗಿದು ಜಟ ಕಟ್ಟಿದೆ ಗಂಗಿನ ಜಡಿಯಾಗಿಟ್ಟಿದಿ ಜಗದೀಶ್ವರ ತಂದೆ ಜಗದೀಶ್ವರ ಭಸ್ಮ ಧರಸಿದಿ ಕಾತಯ್ಯನಿಗೆ ಬರಸಿದಿ ಆ ಚಿತ ಭಸ್ಮ ಧರಸಿದಿ ಕಾತಯ್ಯನಿಗೆ ಬರಸಿದಿ ಭಕ್ತರ ಭಾವಕ ಬೆರಸಿದಿ ಮೃತ್ಯುಂಜಯ ಮಹೇಶ್ವರ ಹೌದು ತಂದೆ ಮೃತ್ಯುಂಜಯ ಮಹೇಶ್ವರ ಏ ಮಾರ್ಕಂಡ್ಯನ ಉಳಸಿದಿ ಮೂಲಾದರ ತಿಳಸಿದಿ ಮಾಯಿ ಸುಡಗಡ ಕಳಸಿದಿ ಜಗದೀಶ್ವರ ತಂದೆ ಜಗದೀಶ್ವರ ಏ ಬ್ರಹ್ಮ ಕಪೋಲ ಕೈಯ ಹಿಡದಿ ಸೋಮಶೇಖರ ನಾಮ ಪಡದಿ ಬ್ರಹ್ಮ ಕಪೋಲ ಕೈಯ ಹಿಡದಿ ಸೋಮಶೇಖರ ನಾಮ ಪಡದಿ ರಾಮ ರಹಿಮ ನೀನೇ ಆದಿ ಶ್ರೀ ಅಲ್ಲಹುವ ಕುಬಾರ ಹೌದು ತಂದೆ ಶ್ರೀ ಅಲ್ಲಹುವ ಕುಬಾರ ಮೊದಮೊದಲು ಲಾವಣಿ ಗೀಗಿ ಮೇಳಗಳು ಹವ್ಯಾಸಿ ಮೇಳಗಳಾಗಿ ರೂಪುಗೊಂಡು ಜಾತ್ರೆ ಆರಾಧನೆಗಳಲ್ಲಿ ಹರಕೆ ಭಕ್ತಿ ಸೇವಾ ಭಾವನೆಯಿಂದ ಹಾಡುತ್ತಿದ್ದರು. ಆದರೆ ಬರಬರುತ್ತ ಜನಾಕರ್ಷಣೆಯಿಂದ ಬೇಡಿಕೆ ಅಧಿಕವಾಗಿ ಅವು ವೃತ್ತಿ ಮೇಳಗಳಾಗಿ ಪರಿವರ್ತನೆಗೊಂಡವು. ಊರೂರಿಗೆ ಹಾಡಿಕೆಯ ಬೇಡಿಕೆ ಹೆಚ್ಚಾಗಿ ಸಂಭಾವನೆಯ ಜೊತೆಗೆ ಹಾಡಿಕೆಯ ಮೋಡಿಗೆ ಮಾರು ಹೋದ ರಸಿಕರು ಅವರಿಗೆ ಗೌರವಿಸಿ ಪ್ರೋತ್ಸಾಹಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಲವು ಶ್ರೀಮಂತರು ಹಾಡುಗಾರರಿಗೆ 10-10 ಎಕರೆಗಟ್ಟಲೆ ಭೂಮಿಯನ್ನು ಕೊಟ್ಟು ಅವರ ವೃತ್ತಿ ಪರಿಣತಿ ಹೆಚ್ಚಿಸಿಕೊಳ್ಳಲು ಅನುಕೂಲ ಮಾಡಿಕೊಟ್ಟ ಉದಾಹರಣೆಗಳು ಹಲವಿವೆ. ಹಲವರು ತಮ್ಮ ಮಾವಿನ ತೋಪಿನಲ್ಲಿಯ 3-4 ಗಿಡಗಳನ್ನು ಉಂಬಳಿಯಾಗಿ ನೀಡಿದ್ದೂ ಉಂಟು. ಹೀಗೆ ಅಂದಿನ ಸಮಾಜ ಈ ಗೀಗಿ ಹಾಡುಗಾರಿಕೆಯ ಕಲಾ ಬೆಳವಣಿಗೆಗೆ ನೀಡಿದ ಪ್ರೋತ್ಸಾಹವನ್ನು ಗಮನಿಸಿದರೆ ಅಂದಿನ ಸಮಕಾಲೀನ ಬದುಕಿನ ಸ್ವಾಸ್ಥ್ಯ ಸಾಂಸ್ಕೃತಿಕ ಮಟ್ಟ ಎಷ್ಟೊಂದು ಹಿರಿದಾಗಿತ್ತೆಂಬುದು ಗಮನಾರ್ಹ. ಗೀಗಿ ಹಾಡಿಕೆಯ ಹವ್ಯಾಸ ವೃತ್ತಿಯಾಗಿ ಪರಿವರ್ತನೆಗೊಂಡೊಡನೆ ಹಾಡಿನ ಮೇಳಗಳು ಹಲವಾಗಿ ಬೆಳೆದವು. ಹಿಮ್ಮೇಳದಲ್ಲಿದ್ದು ಅನುಭವ ಪಡೆದವರು ಪ್ರಮುಖ ಹಾಡುಗಾರರಾಗಿ ತಮ್ಮದೇ ಮೇಳ ಕಟ್ಟಿಕೊಂಡು ಮೇಳ ಮೇಳಗಳಲ್ಲಿ ಸ್ಪರ್ಧೆ ಬೆಳೆದು ಹೊಸ ಹಾಡುಗಳ ಬೇಡಿಕೆ ಅಧಿಕವಾಯಿತು. ಹಾಡು ಹೇಳಿಕೊಡುವವರಿಗೂ ಹುಡುಕಾಟ ಆರಂಭವಾಯಿತು. ಹಾಡುಗಾರರೇ ರಚನಾಕಾರರಾದರು. ಹೀಗಾಗಿ ಹಾಡಿನ ಬೆಳೆ ಹುಲುಸಾಯಿತು. ಅಷ್ಟೇ ಅಲ್ಲದೆ ಜನಾಕರ್ಷಣೆಗಾಗಿ ಹೆಣ್ಣು ಮಕ್ಕಳನ್ನೇ ಪ್ರಮುಖ ಹಾಡುಗಾರರನ್ನಾಗಿಸಿ ಡಪ್ಪು ಕೊಟ್ಟು ಅಟ್ಟ ಏರಿಸಿದರು. 20ನೇ ಶತಮಾನದ ಉತ್ತರಾರ್ಧದಲ್ಲಿ 10-20 ಹೆಸರಾಂತ ಮಹಿಳಾ ಹಾಡುಗಾರರಿದ್ದರು. ಆಶೀರ್ವಾದ ಕೊಡು ಮಗುವತಿಯನೆ ಕರುವ. ವಿಶೇಷವಾಗಿ ಈ ಹಾಡಿಕೆ ಕೆಳವರ್ಗದ ವೃತ್ತಿಯೇ ಆಯಿತು. ಆದರೆ ಅದರಿಂದ ಉಪಜೀವನ ಸಾಗಿಸುವ ಆದಾಯ ಮಾತ್ರ ಸಾಧ್ಯವೇ ಇರಲಿಲ್ಲ. ಈ ಹಾಡಿಕೆಯ ಕಲಾ ಗೌರವಕ್ಕೆ ಮಾರು ಹೋಗಿ ಮೇಲ್ಜಾತಿಯ ಕೆಲವರು ಹಾಡಿನ ರಚನಾಕಾರರಾಗಿ ಮೇಳ ಕಟ್ಟಿ ಡಪ್ಪು ಹಿಡಿದದ್ದೂ ಉಂಟು. ಸ್ವಾತಂತ್ರ್ಯ ಸಂಗ್ರಾಮದ ಕಾಲಕ್ಕೆ ಆಂಗ್ಲ ವಿರೋಧಿ ಅಲೆಯನ್ನೆಬ್ಬಿಸಿ ರಾಷ್ಟೀಯ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಮಹತ್ ಕಾರ್ಯ ನಿರ್ವಹಿಸಿದ ಈ ಗೀಗಿ ಪದಗಳು ಗಾಂಧಿ, ನೆಹರು, ಬೋಸ್ ಮುಂತಾದ ರಾಷ್ಟ ನಾಯಕರ ಉದ್ದೇಶ ಸಂದೇಶಗಳನ್ನು ಜನಮನದಲ್ಲಿ ಬಿತ್ತಿ ಬೆಳೆಸಿದವು. ಸ್ವಾತಂತ್ರ್ಯ ನಂತರ ಹಸಿರು ಕ್ರಾಂತಿ, ಜನಸಂಖ್ಯಾ ನಿಯಂತ್ರಣ, ಮದ್ಯಪಾನ ವಿರೋಧ ಮೊದಲಾದ ರಾಷ್ಟ ನಿರ್ಮಾಣ ಕ್ರಿಯೆಯ ಪ್ರಚಾರ ಮಾಧ್ಯಮವಾಗಿ ಗೀಗಿ ಹಾಡುಗಳು ರಾಷ್ಟ್ರದಾದ್ಯಂತ ಅನುರಣನಗೊಂಡವು. ಹೀಗೆ ಕಾಲಾನುಕಾಲದ ಬದಲಾವಣೆಗಳನ್ನು ಅನುಲಕ್ಷಿಸಿ ನಾಡು ರಾಷ್ಟ ಕಟ್ಟುವ ಹೊಣೆಗಾರಿಕೆಗೆ ಜನಪದರನ್ನು ಜಾಗೃತಗೊಳಿಸುವ ಕ್ರಿಯೆಯಲ್ಲಿ ಈ ಗೀಗಿ ಪದಗಳದ್ದು ಬಹಳ ಪ್ರಯೋಜನಾತ್ಮಕ ಸಾಧನೆಯೇ ಸರಿ. ಆ ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಐತೋ ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಐತೋ ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ. ಕೃಷ್ಣ ನಿನ್ನ ಸದ್ಭಕ್ತರಿಗೆ ದೇವ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ದೇವ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ. ದಾಮೋಜಿ ಪಂತನ ಜೈಲಾಂ ಹುಲಿಯಾಗಿ ಬಿಡಸೀದಿ, ದಾಮೋಜಿ ಪಂತರ ಜೈಲಾಂ ಹುಲಿಯಾಗಿ ಬಿಡಸೀದಿ, ಕಬೀರನ ಮಗನಿಗೆ ಹೊಡಸಿ ಹೊಳ್ಳಿ ಪ್ರಾಣ ಪಡಸೀರಿ, ಕಬೀರನ ಮಗನಿಗೆ ಹೊಡಸಿ ಹೊಳ್ಳಿ ಪ್ರಾಣ ಪಡಸೀರಿ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ತುಳಸಿದಾಸರ ಆತ್ಮ ಹೊಕ್ಕು, ತುಳಸಿದಾಸರ ಆತ್ಮದಿ ಹೊಕ್ಕು ತಿಳದಳ ತುಳಸೀದಿ, ತುಳಸಿದಾಸನ ಆತ್ಮದ ಹೊಕ್ಕು ತಿಳದಳ ತುಳಸೀದಿ, ಚಿರಂಜೀವಿ ಮಾರುತಿ ಬಿರ್ದಾತ್ರಿ ಕಾಲ ಉಳಸೇದಿಯ, ಚಿರಂಜೀವಿ ಮಾರುತಿ ಬಿರ್ದಾತ್ರಿ ಕಾಲ ಉಳಸೇದಿಯ, ಕೃಷ್ಣ ನಿನ್ನ ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ ಆಯ್ತು ಬೈಲ, ಕೃಷ್ಣ ನಿನ್ನ ಸದ್ಭಕ್ತರಿಗೆ ಕಷ್ಟ. ಆದರೆ ಇತ್ತಿತ್ತಲಾಗಿ ಜನಪದ ಕಲೆಗಳು ನಶಿಸುತ್ತಿರುವುದನ್ನು ಕಾಣುತ್ತೇವೆ. ಒಂದು ಶತಮಾನಕ್ಕೂ ಹಿಂದಿನಿಂದ ಹೆಣ್ಣಿನ ಮೇಲ್ಮೈ ಅವಳ ಪ್ರಾಮುಖ್ಯತೆಯನ್ನು ಪ್ರತಿಷ್ಠಾಪಿಸುವ ನಿಟ್ಟಿನಲ್ಲಿ ಗೀಗೀಕಾರರು ಮಾಡುತ್ತಿರುವ ಸಾಹಸವನ್ನು ಸಾಮಾಜಿಕ ಕ್ರಾಂತಿಯೇ ಎಂದು ಪರಿಭಾವಿಸಬಹುದಾಗಿದೆ. ಹೆಣ್ಣಿಗೆ ಸಾಮಾಜಿಕ ಗೌರವ ಕಲ್ಪಿಸುವುದರ ಜೊತೆಗೆ ಹೆಣ್ಣು ಗಂಡಿನ ಸಮಾನತೆಯ ಸಂದೇಶ ನೀಡಿ ಸಂಸಾರ ಸಮಾಜದ ಸ್ವಾಸ್ಥ್ಯಗೆ ನೆರವಾದ ಅವರ ಸಾಧನೆಯನ್ನು ಅಪೂರ್ವವೆಂದೇ ಹೇಳಬೇಕು. ಮಹಿಳೆಯ ಕೈಗೆ ದಪ್ಪು ಕೊಟ್ಟು ಹಾಡಿಕೆಗಾಗಿ ಅಟ್ಟ ಏರಿಸಿ ಸಾಂಸ್ಕೃತಿಕ ರಂಗ ಪ್ರವೇಶಕ್ಕೆ ಅವರು ಮೊದಲು ಹೆಜ್ಜೆ ಹಾಕುವಂತೆ ಮಾಡಿದವರೇ ಗೀಗೀಕಾರರು. ಈ ಗೀಗಿ ಹಾಡುಗಾರರು ಮುಕ್ಕಾಲು ಸಂಖ್ಯೆಯಲ್ಲಿ ಮುಸ್ಲಿಮರು. ಅವರ ಕನ್ನಡ ಅಭಿಮಾನ, ಕನ್ನಡ ಸೇವೆ ಅನನ್ಯ. ಗೀಗೀಕಾರರು ಲಿಂಗ ಸಮಾನತೆ, ಧರ್ಮ ಸಮಾನತೆ ಮತ್ತು ದೈವ ಸಮಾನತೆಯನ್ನು ಎತ್ತಿ ಹಿಡಿದು ಮನುಷ್ಯ ಮನಗಳನ್ನು ಬೆಸೆಯುವ ಮಹತ್ ಕಾರ್ಯ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಂಗ್ಲಾಡಳಿತವನ್ನು ವಿರೋಧಿಸಿ ರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸಲು ಊರೂರು ತಿರುಗಿ ಹಾಡಿದ ದೇಶಾಭಿಮಾನಿಗಳಿವರು. ರಾಷ್ಟಪ್ರೇಮ, ರಾಷ್ಟ್ರ ನಿರ್ಮಾಣ ಕೈಂಕರ್ಯದ ದೀಕ್ಷೆ ಪಡೆದಂತೆ ಕಾರ್ಯ ನಿರ್ವಹಿಸಿದವರು. ಹೇಳಿ ಹಾಡು ಈ ಗೀಗಿ ಹಾಡುಗಾರರು ಜನಪದರಿಗೆ ಮನರಂಜನೆ ನೀಡುವುದರ ಜೊತೆಗೆ ಅವರನ್ನು ಸಮಾಜ ಜ್ಞಾನ ಸುಶಿಕ್ಷಿತರನ್ನಾಗಿಸಿದ ಹಿರಿಮೆಯೂ ಈ ಗೀಗಿಕಾರರಿಗೆ ಸಲ್ಲುತ್ತದೆ. ಈ ಗೀಗಿ ಪದಗಳು ಸಮಕಾಲೀನ ಸಮಾಜದ ಚಿತ್ರ, ಗೌರವಾನ್ವಿತ ವ್ಯಕ್ತಿ ಚಿತ್ರಗಳನ್ನು ಒಡಮೂಡಿಸಿದ ದಾಖಲೆಗಳು, ಜೊತೆಗೆ ಸಾಮಾಜಿಕ ಸಂಘರ್ಷದ ಘಟನಾವಳಿ, ಪ್ರಕೃತಿಯ ವಿಪರೀತ ಆಗುಹೋಗುಗಳ ಯಥಾವತ್ತಾದ ಚಿತ್ರ ಅಲ್ಲಿ ದೊರೆಯುತ್ತದೆ. ರಜಾಕಾರರ ಹಾವಳಿಯಲ್ಲಾದ ಜನಾಂಗಿಕ ಕ್ರೌರ್ಯ, ಮಾರಣ ಹೋಮದ ಸ್ವರೂಪವನ್ನು ಕಣ್ಣಾರೆ ಕಂಡು ಬಣ್ಣಿಸಿ ಬರೆದ ಹಲವಾರು ಗೀಗಿ ಹಾಡುಗಳು 35 ವರ್ಷಗಳ ಹಿಂದೆ ಗೀಗಿ ಹಾಡುಗಳು ಒಂದು ಕಾಲಕ್ಕೆ ವಿಪುಲವಾಗಿ ಉಪಲಬ್ಧವಿದ್ದವು. ಇದುವರೆಗೆ ಗೀಗಿ ಪದಗಳ ಸಾಂಸ್ಕೃತಿಕ ಮಹತ್ವ ರೂಪಕ ತಿಳಿದಿರಿ. ರಚನೆ ಡಾ ಎಂಜಿ ಬಿರಾದಾರ್. ಹಾಡುಗಳನ್ನು ಹಾಡಿದವರು ಶಕುಂತಲಾ ದೇವಲನಾಯಕ್ ಹಾಗೂ ಸಂಗಡಿಗರು ಮತ್ತು ಲಕ್ಷ್ಮಣ್ ಭೀಮ್ಷಾ ಬೋವಿ ಹಾಗೂ ಸಂಗಡಿಗರು. ನಿರೂಪಣೆ ತೀರ್ಥಕುಮಾರ್ ಬೆಳಕೋಟ. ಸಹ ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ನಿರ್ಮಾಣ ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಸಂಗೊಳ್ಳಿಯ ಸಿದ್ದಪ್ಪ ಮರಪ್ಪ ಹಿತ್ತಲ್ಮನಿ ಹಾಗೂ ಸಂಗಡಿಗರಿಂದ ಹಲಗೆ ವಾದನ ಕೇಳೋಣಂತ.